ಯಾಕಂದ್ರೆ ಅವಾಗ ಯಂತ್ರೋಪಕರಣ ಇದ್ದಿದ್ದಿಲ್ಲ ನಾ ಮಾಡೋ ಸಮಯದಾಗ, ಬರೀ ಎರಡು ಎತ್ತು ಒಂದ್ ಆಕಳ ನನ್ನ ಜೋಡಿ ಇದ್ದಿದ್ದು ಅವಾಗ ಕಂಟಿನ್ಯೂ ಇಟ್ಕೊಂಡು ನಾನು ಮಾಡಿದ್ದು. ಕಬ್ಬಣದ ರೆಂಟಿ ಟ್ರ್ಯಾಕ್ಟರ್ ಯಂತ್ರೋಪಕರಣ ಅಂತೂ ಇಲ್ವೇ ಅಲ್ಲ. ಎತ್ತಿನ ಮೇಲನ ನಾ ಕೃಷಿ ಮಾಡಿದ್ದ ಸುಮಾರು 20 ವರ್ಷ. ಎತ್ತಿನ ಮೇಲನ ನಾನು ಕೃಷಿ ಮಾಡಿದ್ದು 20 ವರ್ಷದ ನಂತರ ನನ್ಗೆ ಒಂದು ಟ್ರ್ಯಾಕ್ಟರ್ ತಗೊಂಡೆ ಸರ್. ನಾನು ಅವಾಗ ಎಷ್ಟು ಜೋಡಿ ಎತ್ತ ಕಮ್ತಿತ್ತು ತಮ್ಮ ಮನೆಯಲ್ಲಿ? ನಮ್ಮ ಮನೆಯೊಳಗೆ ನಾನು ಎತ್ತಿನ ಕಮ್ತ ಮಾಡಿದ್ದು ಒಂದು ಜೋಡಿ 18 ವರ್ಷ ಬರ್ತಾವ ಸರ್. 18 ವರ್ಷನು ಒಂದು ಜೋಡಿನ ಕಮ್ತ ಮಾಡೀನಿ. ಅದಕ್ಕಿಂತ ಮೊದಲು ಪೂರ್ವದಲ್ಲಿ ನಮ್ಮಪ್ಪ ತಗೊಂಡಿದ್ದು ಆ ಜೋಡಿ ಹಣ್ಣಾಗಿದ್ದು ಅವ ಒಂದು 10 ವರ್ಷಕ್ಕಂದ್ರೆ ಅವನು ತೆಗೆದ್ವಿ ಸರ್. ಅವನು ತೆಗೆದು ನಾ ತಗೊಂಡ ಮೇಲೆ ತಗೊಂಡಿದ್ದು 18 ವರ್ಷ ಪಕ್ಕ ಕಮ್ತ ಮಾಡಿದ್ದು ಸರ್. ಅವನು ಆ 18 ವರ್ಷದಾಗ ನಾ ಎತ್ತಲಿಂದ ಬೆಳೆದಿದ್ದಂದ್ರೆ ನಾನು ಹೇಳಲಾರದಷ್ಟು ನಾನು ಬೆಳೆಸಿದ್ವು ಅವು ಎತ್ತುಗಳು. ಅಷ್ಟು ದುಡಿದ್ವು ಅಷ್ಟು ನಾನು ಬೆಳೆದೆ. ಒಬ್ರು ಲಿಂಗೋ ಪಾಟೀಲ್ ಅಂತೇಳಿ ಅವ್ರದ್ದು ಹೊಲ ನಾ ಲವಣಿ ತಗೊಂಡೆ. ಲವಣಿ ತಗೊಂಡ ಮೇಲೆ ಆ ಲವಣಿ ಶುರುದ್ರಪ್ಪ ಕುಲಕರ್ಣಿ ಅಂತ ಮಾಡ್ತಿದ್ರು ಅವ್ರ ಕಡೆಯಿಂದ ಲವಣಿ ತಗೊಂಡು ಮಾಡಿದ್ವಿ. ಅವ ಒಂದ ವರ್ಷಕ್ಕ ಅದನ್ನ ಹೊಲ ಬಿಡಿಸ್ಕೊಂಡ. ಬಿಡಿಸ್ಕೊಂಡ ನಂತರ ಮತ್ತ ಲಿಂಗೋ ಪಾಟೀಲರು ನಮ್ಮ ತಂದೆಯವ್ರ ಕರ್ದ ಊರ್ ಬಡ್ಡಿ ಒಳಗ ಒಂದು 18 ಎಕರೆ ನಂಬರ್ ಐತಿ, ಅದನ್ನ ನಿನ್ನ ಕೊಡ್ತೇನೆ ಬಾ ಬಸಪ್ಪ ಅಂತೇಳಿ ನಮ್ಮ ಅಪ್ಪನ ಕರೆದು 18 ಎಕರೆ ಕೊಟ್ಟ ಮ್ಯಾಲ ಒಂದ್ ವರ್ಷ ದಾಟ ಗುಡ್ದ ಅಂದ್ರ ಒಂದ್ ವರ್ಷ ದಾಟಿದೆ. ಮರನೇ ವರ್ಷ ಅಂದ್ರ ನಾನು ಒಂದ್ ಟ್ರ್ಯಾಕ್ಟರ್ ಖರೀದಿ ಮಾಡಿದೆ. ಅದ ಹೊಲದಾಗಿಂದ ಉತ್ಪನ್ನ ಹಾಕಿ ಅದ್ರೊಳಗ ದುಡಿದು ಬೆಳೆದ ತೆಗೆದು ಒಂದ್ ಟ್ರ್ಯಾಕ್ಟರ್ ಖರೀದಿ ಮಾಡಿ ಆ ಟ್ರ್ಯಾಕ್ಟರ್ ತಗೊಂಡ ಮ್ಯಾಲ ಎರಡೆತ್ತು ಒಂದ್ ಟ್ರ್ಯಾಕ್ಟರ್ ಒಂದ್ ಆಕಳ. ನನ್ನ ಟ್ರ್ಯಾಕ್ಟರ್ ಕೂಡ ಎತ್ತಿನ ಕಟ್ಕೊಂಡು ಹೊಲಕ್ಕೆ ಹೋಗಿದ್ದೆ, ಗಳೆ ಸಾಮಾನು ಹೇರ್ಕೊಂಡು ಹೋಗಿದ್ದೆ, ಟ್ರ್ಯಾಕ್ಟರ್ ಹೋಗಿತ್ತು, ದನಗಳು ಬರ್ತಿದ್ದು, ಹೊಟ್ಟೆ ಮೇವು ಎಲ್ಲ ನಾನು ತಗೊಂಡ್ಬರ್ತಿದ್ದೆ. ಇಷ್ಟು ಇಟ್ಕೊಂಡು ನನ್ನ ಕೃಷಿ ಬಹಳ ಅದ್ಭುತ ಕೃಷಿ ಅಂತ. ಈ ಒಂದು ತಳಿ ಯಾವ್ದಾರ ಒಂದು ಹೊಸದ ಬಂದೈತಿ ಅಂದ್ರೆ ಕೃಷಿ ಇಲಾಖೆ ಸಂಪರ್ಕ ಬಹಳ ಸರ್ ನನಗೆ. ಅಂದ್ರೆ ಸಾವಯವ ಕೃಷಿನ ಮಾಡ್ತಾ ಇದ್ರಿ? ಅವಾಗಾದ್ರೂ ಹೆಚ್ಚಾನೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಟ್ಟಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ರಾಸಾಯನಿಕದಾಗ ಬಹಳ ಇದ್ದೆ ರೀ ನಾನು. 2006-07 2006-07 ಸಾವಯವ ಕೃಷಿ ಮಾಡ್ತಾ ಸಾವಯವ ಕೃಷಿಗೆ ಬಂದೆ ನಾನು. 6-07ಕ್ಕಿಂತ ಪೂರ್ವದಲ್ಲಿ ನನ್ನಂತ ಕೆಮಿಕಲ್ ಹೊಡೆದಾರು ಯಾರು ಇಲ್ಲ, ನನ್ನಂತ ರಸಾಯನ ಹಾಕದಾರು ಯಾರು ಇಲ್ಲ ಊರ್ ಒಳಗೆ. ಅಷ್ಟು ಕೆಟ್ಟ ಹಾಕ್ತಿದ್ದೆ ನಾನು. ನಿಮ್ಮ ಸ್ವಂತ ಎಷ್ಟು ಹೊಲ ಐತ್ರಿ ತಮ್ದು? ಸ್ವಂತ ನಮ್ದು 10 ಎಕರೆ ಸರ್. ಗಾಮನಗಟ್ಟಿ ಒಳಗೆ 10 ಎಕರೆ ಇತ್ತು. ಲಿಂಗೋ ಪಾಟೀಲ್ರದ 18 ಎಕರೆ ಲವಣಿ ಮಾಡ್ತಿದ್ದಾರೆ, ಬಡ್ಡಿ ಒಳಗೆ ಮಾಡ್ತಿದ್ದಾರೆ. 1 ಎಕರೆಗೆ ಲವಣಿ ಎಷ್ಟು ಕೊಡ್ತಿದ್ರಿ ನೀವು? ಬಡ್ಡಾಗ ಅಂದ್ರೆ 3 ಲಕ್ಷ ರೂಪಾಯಿ, ಬಡ್ಡಾಗ 18 ಎಕರೆ ಮಾಡ್ತಿದ್ದೆ ಸರ್ ನಾನು. ಒಟ್ಟ ನಾವು ಲವಣಿ ಅದೇನು ಕೊಡ್ತಿದ್ದಿಲ್ಲ, ನಾವು ಅಮೌಂಟ್ ಕೊಟ್ಬಿಟ್ಟಿದ್ವಿ. ಆ ಅಮೌಂಟ್ನಾಗ ಅವ್ರ ಹೊಲ 3 ವರ್ಷ ಅಂತೇಳಿ ಕೊಟ್ಟಾರ, 18 ವರ್ಷ ಹೊಟ್ಟೆ ಬಿಡಿಸಿದ್ದಿಲ್ಲ ಸರ್ ನನ್ನವರು. ಏನೇನು ಹಾಕಿದ್ರಿ ಆ ಹೊಲದಲ್ಲಿ? ಆ ಹೊಲದ ಫಸ್ಟ್ ನಾ ಹೊಲ ಅದನ್ನ ಹೊಲ ಸ್ವಚ್ಛ ಮಾಡಿ ಹಾಕಿದಾಗ ನಮ್ಮ ಗಾಮನಗಟ್ಟಿಗೆ ಗೋವಿನ ಜೋಳ ತಂದಾವ ನಾನೇ ಸರ್ ಫಸ್ಟ್. ಗೋವಿನ ಜೋಳ ಬೆಳೆ ಹೆಂಗ್ ಬೆಳಿತಾರ, ಅದನ್ನ ಹೆಂಗ ಹಾಕ್ತಾರ, ಮಷಿನ್ ಹೆಂಗ ತಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ. ಅದನ್ನ ಬೆಳೆ ತಗೊಂಬಂದು ನಮ್ಮ ಗಾಮನಗಟ್ಟಿ ಒಳಗೆ ಗೊಂಜಾಳ ಬೆಳೆ ಬೆಳೆಯಕ್ ಹಚ್ಚಿದಾವನ ನಾನ್ರಿ ಫಸ್ಟ್. ಹಚ್ಚಿದಾಗ ಅದು ಗೊಂಜಾಳ ಹಾಕಿನಿ, ಅದು ಎಲ್ಲರೂ ನೋಡಕ್ ಬಂದ್ರು ಸರ್ ಅದನ್ನ. ಗೊಂಜಾಳ ಏನ್ ಹುಚ್ಚಿ ಚಿಡದೈತೆ ಅಂದ್ರೆ ದನಕ್ಕೆ ಹಾಕೋದು ಅಂತಂದು ಹೊಲಕ್ ಹಾಕೊಂಡ್ ಕುಂತಾನಿ ಅಂತೇಳಿ ಜನ ಬೈದ್ರು. ಯಾವ ತಳಿ ಹಾಕಿದ್ರಿ ಗೊಂಜಾಳ? ತಳಿ ಯಾವ್ದು ಗೊತ್ತಿಲ್ಲ ಸರ್ ನನಗೆ. ಒಟ್ಟು ಹಾಕಿದ್ದ ಆ ವರ್ಷ ನಂದು ಗೊಂಜಾಳ ಸುಮಾರು ಒಂದು 70,000 ರೂಪಾಯಿ ನನಗೆ ಗೊಂಜಾಳ ಆಗಿತ್ತು ಸರ್ ಅದು. ಅಲ್ಲ, ಈ ಲವಣಿ ತಗೊಂಡು ನೀವೇನು ಬೇಸಾಯ ಕ್ರಮಗಳನ್ನ ಅನುಸರಿಸ್ತಾ ಇದ್ದೀರಲ್ಲ, ಇದರಿಂದ ತಮಗೆ ಲಾಭ ಆಗ್ತಾ ಇದೆ? ಬಹಳ ಲಾಭ ಆಗಿದೆ ಸರ್. ವರ್ಷಕ್ಕೆ ಎಷ್ಟದ ತಮ್ದು ಆದಾಯ? ನಮ್ದು ಸದ್ಯ ವರ್ಷ ಏನಿಲ್ಲಾದ್ರು ಒಂದು 8-10 ಲಕ್ಷ ಆದಾಯ ಆರಾಮ ಐತಿ ಸರ್ ನಮ್ದು. ಎಲ್ಲ ಖರ್ಚು ವೆಚ್ಚ ಹೋಗಿ ಎಲ್ಲ ತೆಗೆದು ಅಷ್ಟು ಆರಾಮ್ ತಕೊಂತೇನೆ. ಗಾಮನಗಟ್ಟಿಯೊಳಗೆ ಇರತಕ್ಕಂತ 4 ಎಕರೆ ಮತ್ತೆ ಎಲ್ಲೆಲ್ಲಿ ಹೊಲ ಲವಣಿ ತಗೊಂದಿರಿ ಅಥವಾ ನಿಮ್ ಸ್ವಂತದ್ದು ಮತ್ತೆ ಬೇರೆ ಕಡೆನೂ ಮಾಡಿರ? ಗಾಮನಗಟ್ಟಿಯೊಳಗೆ 10 ಎಕರೆ ಐತಿ ಸರ್ ನಂದು. 10 ಎಕರೆದಾಗ 6 ಎಕರೆ ಖರೀದಿ ಕೊಟ್ಟು ಕಲಗಡ್ಡಿ ತಾಲೂಕಿನಾಗ ದಾಸನೂರ್ ಗ್ರಾಮದಾಗ ಒಂದು 31 ಎಕರೆ ಖರೀದಿ ತಗೊಂಡೆ ಸರ್ ನಾನು. ಖರೀದಿ ತಗೊಂಡ ಮ್ಯಾಲ ಅದು ಪೂರ ಗುಡ್ಡ ಕಲ್ಲು ಎಲ್ಲ ಒಂದ್ ನಮನಿ ವೇಸ್ಟೇಜ್ ಎಲ್ಲ ತಗೊಂಡೆ ನಾನು ಫಸ್ಟ್. ಅದ್ರೊಳಗ ಒಂದ್ ಏನ್ ಹುಲ್ಲು ಬೆಳಿತಿದ್ದಿಲ್ಲ, ಅಂತ ಲ್ಯಾಂಡ್ ತಗೊಂಡು ಅದನ್ನ ಜೆಸಿಪಿ ತಗೊಂಡ ಬರಡು ಭೂಮಿ, ಬರಡು ಭೂಮಿ ಪೂರ ಏನಿಲ್ಲ, ಬರೀ ಕಂಟಿ ಮುಳ್ಳು ಕಂಟಿ ಎಲ್ಲ ಇದ್ದಿದ್ದನ್ನ ತೆಗೆದು ನಾನ ಸ್ವತಃ ಜೆಸಿಪಿ ಸ್ವಂತ ನಾನ ಹೊಡೆದ ಹೊಲ ಮಾಡಿದ್ದೆ ಸರ್. ಅದನ್ನು ಹೊಲ ಮಾಡಿ ಇವತ್ತಿನ ದಿವಸ ನಾನು ಆದ ಹೊಲದೊಳಗನ ಸದ್ಯ 5 ಲಕ್ಷ ರೂಪಾಯಿ ಈ ವರ್ಷ ತೋಟ ಒಬ್ಬರಿಗೆ ಲೀಜಿನ ಕೊಟ್ಟಂತ. ಅಲ್ಲ, ಈಗ ಬರಡು ಭೂಮಿ ತಗೊಂಡು ನೀವೇನ ಅದನ್ನ ಹೊಲ ಸಜ್ಜು ಮಾಡ್ಕೊಂಡ್ರಲ್ಲ, ಎಷ್ಟು ಖರ್ಚು ಬಂತವಾಗ? ಖರ್ಚು ಭಾಳ ಬಂತು ಸರ್. ಅದು ಖರ್ಚು ಬಂದ್ರು ನಾನು ಖರ್ಚು ನನ್ನ ಮೈ ಮೇಲೆ ಹಾಕೊಳ್ಳದಂಗನ ಅದ್ರೊಳಗೆ ಮ್ಯಾನೇಜ್ ಮಾಡಿದೆ ಸರ್ ನಾನು. ಅದ್ರೊಳಗೆ ಬಾರ್ಡರ್ಸ್ ಕಲ್ಲಿತ್ತು, ಆ ಬಾರ್ಡರ್ಸ್ ಕಲ್ಲು ಹೇರಿ ಹೊರಗೆ ಹಾಕಿಬಿಟ್ಟೆ ನಾನು. ಅವ ಏನು ಬರ್ತಿತ್ತಲ್ಲ ಅದ ಆದಾಯದಾಗ ಅದನ್ನ ಹೊಲ ತಯಾರಿ ಮಾಡಿದೆ. ನಾ ಅಲ್ಲಿದ ಕಲ್ಲು ಮಾರಿದ್ದಿರ್ಬೋದು, ಮಣ್ಣು ಮಾರಿದ್ದಿರ್ಬೋದು, ಏನು ಬಂದ್ರು ಅದ ಹೊಲಕನ್ನ ಹಾಕಿ ಅದನ್ನ ಡೆವಲಪ್ ಮಾಡಿದ್ದೆ ನಾನು. ನನ್ನ ಮನೆಗೆ ಒಂದ್ ರೂಪಾಯಿನು ಹಾಕೋಲಿಲ್ಲ ನಾನು ಒಟ್ಟ ಅದರದ್ದು. ಹಿಂಗಾಗಿ ಅಲ್ಲಿ ಏನು ಆದಾಯ ಬಂದಿದ್ದರ ಮೇಲೆ ಅದನ್ನ ಡೆವಲಪ್ ಮಾಡಿನಲ್ಲ, ಇವತ್ತಿನ ದಿವಸ ಅದು ಎಲ್ಲರೂ ನೋಡುವಂತ ಸ್ಥಿತಿಗೆ ಅದ ಹೊಲ ಕಾಣತ್ತೆ ಸರ್ ಈಗ ಎಲ್ಲರಿಗೆ. ಅಲ್ಲಿದ ಚಲೋ ಆದಾಯ ಬರುವಂತ ಸ್ಥಿತಿ ಬಂದೈತಿ ರೀ ಈಗ. ಅದು ತಮ್ಮ ಹೊಲದಲ್ಲಿ ಈ ಸಾವಯವ ಕೃಷಿಯನ್ನ ತಾವು ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ, ಯಾವ್ಯಾವ ಬೆಳೆಗಳನ್ನ ಬೆಳಿತಾ ಇದ್ದೀರಿ? ನಾವು ತರಕಾರಿ ಬೆಳಿತೀವಿ ಸರ್, ಆಮೇಲೆ ಸೋಯಾಬೀನ್ ಬೆಳಿತೀವಿ, ಗೋಯಿಂಜೋಳ ಬೆಳಿತೀವಿ, ಮಾವಿನ ತೋಟ, ಚಿಕ್ಕು ತೋಟ, ತೆಂಗು, ಪೇರ್ಲ, ಆಮೇಲೆ ಹಲಸು, ನೀರ್ಲ, ಆಮೇಲೆ ಗೋಡಂಬಿ, ಎಲ್ಲಾ ತರದ ಹಣ್ಣಿಂದು ತೋಟ ಮಾಡ್ಯಾನ ಸರ್. ಒಂದ್ ಸ್ವಲ್ಪ ಅಡಿಕೆನು ಹಚ್ಚೀನಿ. ಅಂದ್ರೆ ಹೆಚ್ಚು ತರಕಾರಿನ ಬೆಳಿತೀರಿ? ಹೆಚ್ಚು ತರಕಾರಿ, ಗೋಯಿಂಜೋಳ, ಸೋಯಾಬೀನ್ ಮೇನ್ ರೀ ಮೂಲ ಬೆಳೆ. ಬೆಳೆಯುವಾಗ ಯಾವ ಪದ್ಧತಿಯನ್ನ ಅನುಸರಿಸ್ತೀರಿ? ಅದಕ್ಕೆ ಒಂದು ಸೂಪರ್ ಶಕ್ತಿ ಅಂತೇಳಿ ಒಂದು ಗೊಬ್ಬರ ಐತೆ ಸರ್ ನಮ್ದು, ಸಾವಯವ ಗೊಬ್ಬರ, ಅದನ್ನ ತರಿಸ್ಕೊಂಡಿರ್ತೇನೆ ರೀ ನಾನು. ತರಿಸ್ಕೊಂಡು ಆ ಗೊಬ್ಬರದ ಹಾಕೊಂಡು ಆ ಗೊಬ್ಬರದ ಮೇಲನ ನಾನು ಬೆಳೆ ತೆಗೆದು ಸರ್. ಮತ್ತು ಉಳಿದ ಯಾವ್ದು ಗೊಬ್ಬರ, ಆಮೇಲೆ ಜೀವಾಮೃತ ಮಾಡ್ತೇನೆ, ಜೀವಾಮೃತ ಹಾಕ್ತೇನೆ, ಬಯೋ ಡೈಜೆಸ್ಟ್ ಇರ್ತೈತಿ, ಬಯೋ ಡೈಜೆಸ್ಟ್ ಹಾಕ್ತೀವಿ. ಆದ್ರೆ ಪ್ರತಿಯೊಂದು ಹಿಂಗೆ ನಾವು ಎಲ್ಲ ತುಂಬಿಕೊಂಡು ಅದೇ ಸ್ಪ್ರೇ ಮಾಡೋ ಸಮಯ ಬರ್ತೈತೆ ಅಲ್ಲ ಸರ್. ಬಯೋ ಡೈಜೆಸ್ಟ್ ನೀರು ತೊಗೊಂಡು ಹೋಗ್ಯಾನ ಅದನ್ನು ಹಾಕಿ ಸ್ಪ್ರೇ ಮಾಡಿಬಿಡ್ತೀವಿ, ಯಾವುದೋ ಸ್ಪ್ರೇ ಮಾಡದೇ ಇರಲಿ, ಅದು ಸಾಕಷ್ಟು ನಮಗೆ ಗ್ರೋತ್, ಇಳುವರಿ ಕೊಡ್ತದೆ, ಇಳುವರಿ, ಹೂವು, ಗಟ್ಟಿತನ, ಎಲ್ಲ ಕಾಯಿ ಮಿಂಚು, ಕಾಯಿ ಮಿಂಚು ಬರತೈತೆ ಅಲ್ಲ ಸರ್. ಆ ನೀರು ಹೊಡೆದ್ವಿ ಅಂದ್ರೆ ಕಾಯಿ ಬಹಳ ಡೆವಲಪ್ ಆಗ್ತದೆ. ಈಶ್ವರ್ ಮಾಳನವ್ರೆ, ತಾವು ಜೀವಾಮೃತವನ್ನ ಮಾಡ್ತೇನೆ ಅಂತ ಹೇಳಿದ್ರಿ, ಜೀವಾಮೃತವನ್ನ ಮಾಡ್ಲಿಕ್ಕೆ ಏನೇನು ಬಳಸ್ತೀರಿ ಅದಕ್ಕೆ? ನಾವು 200 ಲೀಟರ್ ನೀರು ತಗೊಂತೀವಿ ಸರ್. 200 ಲೀಟರ್ ನೀರು, ಆಮೇಲೆ 10 ಕೆಜಿ ಸೆಗಣಿ, ದೇಶಿ ಆಕಳ ಸೆಗಣಿ ಫಸ್ಟ್, ಅದು ಮೇನ್ ಬೇಕಾಗಿದ್ದ ದೇಶಿ ಆಕಳ. ದೇಶಿ ಆಕಳ ಇದ್ರೆ ಮಾತ್ರ ನಾವು ಸಾವಯವ ಕೃಷಿ. ಮತ್ತೆ ಎಲ್ಲರೂ ಜರ್ಸಿ ಕಟ್ಟೊಂಡು ನಾವು ಮಾಡ್ತೇನೆ ಅಂದ್ರೆ ಅದು ಆಗುದಿಲ್ಲ. ದೇಶಿ ಆಕಳನ ಬೇಕು, ದೇಶಿ ಆಕಳನ ಬೇಕು, ಅದ್ರಾಗಿದ್ದಷ್ಟು ಜೀವಾಣುಗಳು ಇದ್ರೊಳಗೆ ಇರುದಿಲ್ಲ. ಹಿಂಗಾಗಿ ನಾವು ದೇಶಿ ಆಕಳ ಒಂದ ಯಾಕೆ ನಾವು ಕಾಯಂ ಇಟ್ಟಿರ್ತೇವೆ ಅಂತಂದ್ರೆ ಇದೇ ಉದ್ದೇಶಕ್ಕೆ ಇಟ್ಕೊಂಡಿರ್ತೇವೆ. ಮತ್ತೇನೇನು ಹಾಕ್ತೀರಿ? 10 ಕೆಜಿ ಸೆಗಣಿ, 5 ಲೀಟರ್ ಗೋಮೂತ್ರ, 2 ಕೆಜಿ ಕರಿಬೆಲ್ಲ, ವೇಸ್ಟ್ ಆದ ಬೆಲ್ಲ ಇದ್ದಿದ್ದು ಕರಿಬೆಲ್ಲ, ಅಲ್ಲಿಂದ 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಯಾವುದೇ ಇರ್ಬೋದು, ಹೆಸರು ಇರ್ಬೋದು, ಉದ್ದ ಇರ್ಬೋದು, ಆಮೇಲೆ ತೊಗರಿ ಇರ್ಬೋದು, ಅಲಸಂದಿ ಇರ್ಬೋದು, ಅವ್ರಿ ಕಾಳು ಬೀಜ ಇರ್ಬೋದು, ಒಟ್ಟು ದ್ವಿದಳ ಅಂತಂದ್ರೆ ಯಾವುದೋ ನಾವು ಹಿಟ್ಟು ಹಾಕಿದ್ರು ಏನ್ ತೊಂದರೆ ಇಲ್ಲ ಸರ್. ಸೋಯಾಬೀನ ಬಿಟ್ಟು, ಸೋಯಾಬೀನ್ ಬರಂಗಿಲ್ಲ ಸರ್, ಸೋಯಾಬೀನ್ ಎಣ್ಣೆ ಅಂಶ ಬಹಳ ಇರ್ತದೆ. ಅದ್ರ ಜೀವಾಮೃತಕ್ಕೆ ತೊಟ್ಟಿ ಮಾಡ್ಕೊಂಡಿರ್ತಾರೋ ಹೆಂಗ ಇದು ಮಾಡ್ತಾರೆ? ಬ್ಯಾರಲ್ ಇರ್ತದಲ್ಸ, 200 ಲೀಟರ್ ಬ್ಯಾರಲ್, ಅದಕ್ಕೆ ನಾವು 10 ಕೆಜಿ ಸೆಗಣಿ, 5 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 50 ಗ್ರಾಮ್ ಸುಣ್ಣ, ಒಂದ್ ಬಗುಶಿ ಹುತ್ತದ ಮಣ್ಣು ಇರ್ಬೋದು, ಇಲ್ಲ ಗಿಡದ ಬುಡ್ಕಿಂದ ಮಣ್ಣು ಇರ್ಬೋದು, ಅಷ್ಟು ಒಂದ್ ಬಗುಶಿ ಅಷ್ಟು ಹಾಕಿದ್ರು ಸಾಕು ಸರ್. ಅದನ್ನೆಲ್ಲ ತಂದು ಮಿಶ್ರಣ ಮಾಡ್ತೀರಿ, ಹಾಕಿ ಏಕಮುಖದಾಗ 7 ದಿವಸ ತಿರುಗಿಸ್ಬೇಕು ಸರ್. ಅದನ್ನ ಏಕಮುಖದಲ್ಲಿ, ಏಕಮುಖದಾಗ ತಿರುಗಿಸ್ಬೇಕು, ದಿವಸಕ್ಕೆ ಮುಂಜಾನೆ ಒಮ್ಮೆ, ಸಾಯಂಕಾಲ ಒಮ್ಮೆ, 2 ಸಲ ತಿರುಗಿಸಿದ್ರೆ 7 ದಿವಸಕ್ಕೆ, 7 ದಿವಸದೊಳಗೆ ನಿಮ್ಗೆ ಅದ್ರ ಮುಂದೆ ನಿಲ್ಲಾಕ ಆಗಲಾರದಂತ ವಾಸನೆ ಬರ್ತೈತೆ. ಅದು 2-3 ದಿವಸಕ್ಕೆ ಹೋದ್ರೆ ಏನ್ ತಂದು ಹಾಕ್ಯಾನಪ್ಪ ಇಲ್ಲಿ ಹೊಲದಾಗ ಅನ್ಬೇಕು, ಅಷ್ಟು ವಾಸನೆ, ದುರ್ವಾಸನೆ ಬರ್ತೈತೆ ಅದು. 7 ದಿವಸದ ನಂತರ ಕೈ ಹಾಕೊಂಡು ಕುಡಿಲೇನ ಅನ್ಬೇಕು ಅಂತ ಸ್ಮೆಲ್ ಅವಾಗ ಬರ್ತೈತೆ. 7 ದಿವಸದ ನಂತರ ದೊಡ್ಡ ಕೆಲಸ ಮಾಡೋದಂದ್ರೆ ಜೀವಾಮೃತ ಸರ್. ಅದು ನಮ್ಮ ಜೀವಾಮೃತ ಅಂತ ಅದ ಹೆಸರಿಟ್ಟಿದ್ದಕ್ಕೂ ಅದು ಸಾರ್ಥಕ ಅಪಾಯದ ಅಂತ ಅನ್ನೋ ಸ್ಥಿತಿಗೆ ಅದ ಕೆಲಸ ಮಾಡ್ಕೊಡ್ತದೆ ಸರ್, ನಮ್ಮ ಭೂಮಿಗೆ, ಬೆಳೆಗೆ. ಆಮೇಲೆ ನೇರವಾಗಿ ಅದು ಒಂದು ಹನಿ ಬಿತ್ತಂದ್ರೆ 3 ಫೂಟ್ ರೌಂಡ್, ಒಂದ ಹನಿ ದೈಲಿ ಪಟ್ ಅಂತ ಬಿತ್ತಂದ್ರೆ 3 ಫೂಟ್ ಹೊಲ, ಭೂಮಿ, ಫಲವತ್ತತೆ, ಮಣ್ಣು, ಜೀವಾಣುಗಳು ಏನು ಎಲ್ಲ ಸತ್ತು ಬಿದ್ದಿರೋದು ಅವಕ್ಕೆಲ್ಲ ಜೀವ ತುಂಬುದು ಒಂದ್ ಹನಿ, ಅಷ್ಟು ಜೀವಾಣುಗಳು ಅದ್ರೊಳಗೆ ಇರ್ತಾವ ಸರ್. ಜೀವಾಮೃತವನ್ನು ಮಾಡ್ಕೊಂಡು ಆನಂತರ ಅದನ್ನ ಎಲ್ಲ ಬೆಳೆಗಳಿಗೆ ಸಿಂಪಡಣೆ ಮಾಡ್ತಾರೆ. ಒಂದು ನೀರಾವರಿ ಇದ್ದಲ್ಲೇ ನೀರು ಹಾಸೋದರ ಕೊಡ್ತೀವಿ, ನೀರು ಹಾಯಿಲ್ಲಂತ ಜಾಗದಾಗ ಬ್ಯಾರಲ್ ತುಂಬಿಕೊಂಡು ಹೋಗಿ ಒಂದ್ ಬಕೆಟ್ ಹಾಕಿ ಒಂದ್ ಕಸಬರಿಗೆ ಎದ್ದು ಹಿಂಗ್ ಚಿಂಪಡಿಸ್ಕೊಂತ ಹೋಗ್ಬಿಡ್ತೀವಿ ಇಡೀ ಹೊಲ ಹೊಲಕ್ಕೆಲ್ಲ. ಈಗ ನಾವು ರಸಾಯನ ಗೊಬ್ಬರ ಹೊತ್ಕೊಂಡು ಹಾಕ್ತೀವಿ, ಅದಕ್ಕಿಂತ ಏನ್ ಕಷ್ಟ ಅಲ್ಲ ಇದು ನಮಗೆ. ಅವಾಗ ಅದು ಜೀವಾಮೃತದಿಂದ ಭೂಮಿ ಫಲವತ್ತತೆ ಪಡಿತದ. ಮತ್ತೆ ಈ ಬಯೋಡೈಜೆಸ್ಟ್ ಅನ್ನ ನೀವು ಉಪಯೋಗ ಮಾಡ್ತೇನೆ ಅಂತ ಅಂದ್ರೆ, ಬಯೋಡೈಜೆಸ್ಟ್ ಅಲ್ಲಿ ಏನೇನು ಬಳಕೆ ಮಾಡಿ ಬಯೋಡೈಜೆಸ್ಟ್ ಅನ್ನ ತಯಾರು ಮಾಡ್ತೀರಿ? ಬಯೋಡೈಜೆಸ್ಟ್ ಗೆ ಈಗ ದಿವಸ ನಾವು ದನದ ಕೊಟ್ಟಿಗೆ ಒಳಗೆ ಸಗಣಿ ಬೆಳಿತೀವಿ ಸರ್. ಸಗಣಿ ಬೆಳೆದ್ರ ಬದ್ಲಿ ನಾವು ತಿಪ್ಪಿ ಅಂತೆ ತಿಪ್ಪಿಗುಂಡಿ ಮಾಡಿದ್ದೇವೆ ಮೊದಲು. ಹೌದು, ತಿಪ್ಪಿಗುಂಡಿ ಮಾಡಿದ್ವಿ ಅಂದ್ರೆ ಅದನ್ನೆಲ್ಲ 3 ಫುಟ್ ತೆಗ್ಗ ಹೊಡೆದು, 3 ಅಥವಾ 4 5 ಫುಟ್ ಮಟ್ಟ ತೆಗ್ಗ ಹೊಡೆದು ತಿಪ್ಪಿಗುಂಡಿ ಇದ್ವು ಅವಾಗ. ಈಗ ಆ ತಿಪ್ಪಿಗುಂಡಿ ಬದ್ಲಿ ನೆಲದ ಮೇಲೆ ನಾವು ತಿಪ್ಪಿ ಕಟ್ಟೇವ, ನಾವೊಂದು ಗಾಡಿ ಕಟ್ಕೊಂಡು ನೆಲದ ಮ್ಯಾಲ ಬಾಜುಕ ಮತ್ತೊಂದು 5 ಫುಟ್ ತೆಗ್ದು ತೆಗೆದೇವಿ, ತೆಗ್ದು ತೆಗೆದು ಅದನ್ನ ದೋಣಿ ಮಾಡ್ಕೊಂಡೇವಿ. ಅದ್ರ ಪಕ್ಕಕ್ಕೆ ದೋಣಿ ಮಾಡ್ಕೊಂಡು ಈದ್ ಏನ್ ನಾವು ತೊಟ್ಟಿ ಕಟ್ಟೇವಲ್ಲ ಇದಕ್ಕೆ ಪೈಪ್ ಹಾಕೊಂಡೇನ್ರಿ ನಾವು ಅಂದ್ರೆ ನಮ್ಮ ಮ್ಯಾಲೆ ಯಾವ್ದೋ ನೀರ್ ಹೊಡಿಲಿ ಅದ್ರಾಗ ಸ್ಲರಿ ಬಂದ್ ಹೋಗಿ ಆ ಐದ್ ಫೂಟ್ ತೆಗ್ನಾಗ ಬೀಳ್ಬೇಕು ಬೀಳ್ಬೇಕಾದ್ರೆ ಆ ಐದ್ ಫೂಟ್ ತೆಗ್ನಾಗ ಬಿದ್ದಿದ್ದನ್ನ ಒಂದ್ ಹಾಫ್ ಎಚ್ ಪಿ ಮೋಟರ್ ಇಟ್ಕೊಂಡು ನಾವು ನೀರಾವರಿ ಏನ ತೋಟ ಮಾಡ್ತೇವಲ್ಲ ಸರ್ ತೋಟ ಮಾಡಲ್ಲಿ ನೀರಿನ ಪೈಪಿನ ಕೂಡ ಅದನ್ನ ಕನೆಕ್ಷನ್ ಮಾಡಿಬಿಡ್ತೇವೆ ನಾವು ಅದ ಹಾಫ್ ಎಚ್ ಪಿ ಮೋಟರ್ ಚಲೋ ಮಾಡಿದ್ವಿ ಅಂದ್ರೆ ನಾವು ಸ್ಪ್ರಿಂಕ್ಲರ್ ಹಚ್ಚಲಿ ಹೈ ನೀರು ಬಿಡ್ಲಿ ಅದ್ರ ಕೂಡ ನಾವು ಇಷ್ಟಿಷ್ಟು ಹೊಲ ಐದು ಗುಂಡಿ ತುಂಬಿದಾಗ ಇಷ್ಟು ಹೊಲಕ್ಕೆ ಹಾಕಿದ್ರೆ ನಾವು ಇಷ್ಟು ಗೊಬ್ಬರ ಹಾಕಿದ್ವಿ ಅಂತ ನಮ್ಮ ಮನ್ಸಿಗೆ ಒಂದ್ ಅಲ್ಲ ಈಗ ಬಯೋಡೈಜೆಸ್ಟ್ ಅಲ್ಲಿ ನೀವು ತಿಪ್ಪಿ ಗೊಬ್ಬರ ಹಾಕ್ತೇನಂದ್ರಿ ಮತ್ತೇನ ಅದಕ್ಕೆ ಹಾಕ್ತೀರಿ ಎಲ್ಲಾ ಸಿದಿ ಸಾಪುಡಿ ಏನ್ ಬರ್ತೈತಿ ಎಲ್ಲ ಅದಕ್ಕೆ ಹಾಕು ಸರ್ ಸಗಣಿ ಉಚ್ಚಿ ಆಮೇಲೆ ದಂಟು ಅವ ಏನು ಕಸ ಕಡ್ಡಿ ಎಲ್ಲ ಇರ್ತೈತಲ್ರಿ ಎಲ್ಲಾನು ಅದಕ್ಕೆ ಹಾಕೊಂತ ಹೋಗ್ಬಿಡುದು ಅಲ್ಲೇ ಕೊಳಸುವಂತ ಎಲ್ಲ ರೆಡಿ ಆಕೈತಿ ಅದ್ರಾಗ ಸಲರಿ ಬೇಕಾದ ಮತ್ತ ಅದಕ್ಕೆ ನಾವು ಎರೆಹುಳಾನು ಬಿಟ್ಟಿರ್ತೇವ್ರಿ ಆ ಎರೆಹುಳಾನು ಮೇಯ್ತೈತಿ ಹೊಳ್ಳಿ ಬಯೋಡೈಜೆಸ್ಟು ಹೌದು ಎರೆ ಜಲಾನು ಹೌದು ನಮ್ದು ಅದು ಅಂದ್ರೆ ಎರಡು ನಮ್ಗ ಅದ್ರದ ಕೊಡುಗೆ ಐತಿ ಸರ್ ನಮ್ಗ ಅದು ಎರೆ ಜಲ ಅಂದ್ರ ಅದು ದೊಡ್ಡ ಕೆಲಸ ಮಾಡೋದ್ರಿ ಅಂದ್ರೆ ಎರೆಹುಳದ ದುಬ್ಬದ ಮ್ಯಾಲ ಒಂದ್ ಸ್ಲರಿ ಇರ್ತೈತಿ ಸರ್ ಒಂದ್ ಅದೇನ ಎರೆಹುಳ ಹಿಂಗ ತೆಗ್ದು ಹಿಂಗ ಹಿಡ್ದಾಗ ಮಿಂಚು ಮಿಂಚು ಇರ್ತೈತಲ್ಲ ಆ ಮಿಂಚೇನಂತ ಒಂದ್ ಸ್ಲರಿ ಹತ್ತೈತಲ್ಲ ಅದ್ ಮಣ್ಣಿ ಒಂದ್ ಇದಕ್ ಹಚ್ಚಿದ್ರ ಈ ಮಳಿ ಏನ್ ಬರ್ತೈತಲ್ಲ ಸರ್ ಆ ಮಳಿ ಎಷ್ಟ್ ಕೆಲ್ಸ ಮಾಡ್ತೈತಲ್ಲ ಅಷ್ಟ ಕೆಲ್ಸ ಇದ ಎರೆಹುಳದ ದುಬ್ಬದಾಗಿಂದ ಅದ ಒಂದ್ ಸ್ಲರಿ ಕೆಲ್ಸ ಮಾಡ್ತೈತಿ ಅದ ನಮ್ಮ ಭೂಮಿ ಬಹಳ ಉಪಯೋಗ ಕೊಡ್ತೈತಿ ನಮ್ ಪೀಕಿಗೂ ಬಹಳ ಒಳ್ಳೆ ಇಳುವರಿ ಕೊಡ್ತೈತಿ ಅದನ್ನ ಎಲ್ಲಾ ರೈತರು ಮಾಡ್ಕೊಂಡ್ರು ಬಹಳ ಈಜಿ ಕೆಲಸ ಮಾಡ್ಕೊಂಡು ನಾವು ಬೆಳೆ ಬೇಕಾದಂಗ್ ತೆಗಿಬೋದು ಇಳುವರಿ ಜಾಸ್ತಿ ಬರ್ತದೆ ಮತ್ತೆ ನೀವು ಎರೆಹುಳು ತೊಟ್ಟಿನ ಮಾಡಿರಿ ಹಾ ಎರೆಹುಳು ತೊಟ್ಟಿನೂ ಅದಾವ ಸರ್ ಎರೆಹುಳು ತೊಟ್ಟಿ ಅದಾವು ಎರೆಹುಳು ತೊಟ್ಟಿ ಗೊಬ್ಬರನು ಅದನ್ನು ಯೂಸ್ ಮಾಡ್ತೇವೆ ನಾವು ಒಟ್ಟು ಎರೆಹುಳು ಅಂತೂ ಬೇಕಂದಾರಿಗೂ ಕೊಡ್ತೇವೆ ನಾವು ಮತ್ತೆ ಇದ್ರ ಜೊತೆಗೆ ಏನೇನು ಮಾಡಿರಿ ಇದ್ರ ಜೊತೆಗೆ ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆನೂ ಐತಿ ಸರ್ ನಮ್ದು ಜೇನು ಸಾಕಾಣಿಕೆನೂ ಐತಿ ಜೇನು ಸಾಕಾಣಿಕೆಯಲ್ಲಿ ಯಾವ ತಳಿ ಅಂತ ಇದು ಮಾಡಿರಿ ಇದು ತುಡಿಪ್ ಜೇನ್ ಅಂತ ಹೇಳ್ಬಿಡ್ತೈತೆ ಸರ್ ತುಡಿಪ್ ಜೇನ್ ತುಡಿಪ್ ಜೇನ್ ಅಂತ ಬಂತಂದ್ರೆ ಅದು ನಾವು ಹಿಡ್ಕೊಂಡು ಹೋಗಿ ಇಟ್ಟರು ಅದ ನಿಲ್ತೈತಿ ಈ ಜೇನು ಸಾಕಾಣಿಕೆ ಯಾಕೆ ಮಾಡ್ತೀರಿ ನೀವು ಜೇನು ಸಾಕಾಣಿಕೆ ಮಾಡೋದು ನಾವು ಆದಾಯಕ್ಕಾಗಿ ನಾವು ಮಾಡಿಲ್ಲ ಸರ್ ಅದನ್ನು ಯಾಕಂದ್ರೆ ನನ್ನ ಹೊಲದೊಳಗೆ ಒಂದ ಸೌತಿ ಬಳ್ಳಿ ಇರ್ಬೋದು ಹೀರಿ ಬಳ್ಳಿ ಇರ್ಬೋದು ತಮಾಟಿ ಇರ್ಬೋದು ಬದ್ನಿ ಗಿಡ ಇರ್ಬೋದು ಮಾವಿನ ಗಿಡ ಇರ್ಬೋದು ತೆಂಗಿನ ಗಿಡ ಇರ್ಬೋದು ಚಿಕ್ಕು ಗಿಡ ಇರ್ಬೋದು ಯಾವುದೋ ಒಂದು ಹಣ್ಣು ಗಿಡ ಇರಲಿ ಕಾಯಿ ಕಟ್ಟುವಂತ ಯಾವುದೇ ಗಿಡ ಐತಂದ್ರೆ ಆ ಗಿಡದ ಇಳುವರಿ ಹೆಚ್ಚಾಗ್ಬೇಕು ಬಹಳ ಅತಿವೃಷ್ಟಿ ಹೆಚ್ಚಕತ್ ಸರ್ ಅಂದ್ರೆ ಈ ಪರಾಗಸ್ಪರ್ಶದಿಂದ ಹೆಚ್ಚಾಗ್ತದೆ ಹಾ ಪರಾಗಸ್ಪರ್ಶದಿಂದ ಹೆಚ್ಚಕತ್ ಸರ್ ಜೇನು ನೊಣಗಳು ಆ ಹೂವಿನ ಮೇಲೆ ಅವಾಗವಾಗ ಹೂ ಕೂಡೋದು ಪರಾಗಸ್ಪರ್ಶದಿಂದ ನಿಮ್ಮ ಬೆಳೆ ಇಳುವರಿನೂ ಹೆಚ್ಚಾಗ್ತದೆ ಬಹಳ ಹೆಚ್ಚಕತ್ ಸರ್ ಆಮೇಲೆ ನಸರಿ ಅಂತೀವಿ ನಸರಿ ಜೇನು ಮಾತ್ರ ಅದು ಒಂದು ನಿಲ್ತೈತೆ ಸರ್ ನಾವು ಸಾಕದಲ್ಲಿ ಎಲ್ಲಿ ನಾವು ತೊಗೊಂಬಂದು ಇಡ್ತೇವೆ ಅದು ಒಂದು ತುಡಿಬಿ ಜೇನಂಗನ ಅದು ನಿಲ್ತೈತಿ ಅದ್ರದ್ದು ಪರಾಗಸ್ಪರ್ಶ ಸ್ವಲ್ಪ ಕಡಿಮೆ ಆಕೈತಿ ಸರ್ ಯಾಕಂದ್ರೆ ಹುಳ ಸಾಣದಕ್ಕೈತಿ ಆದ್ರೂ ಅಷ್ಟು ಕೆಲಸ ಸಾಕು ಸರ್ ಅದಕ್ಕೆ ಅದು ಬೇಕಾದಷ್ಟು ಕೆಲಸ ಮಾಡ್ತೈತಿ ಅದು ಹೂಗೆ ಹೋಗೈತಿ ಹೂವಿನಾಗಿನ ಮಕರಂದನ ತಗೊಂತೈತಿ ಅದು ಹಿಂಗಾಗಿ ನಮ್ಮ ರೈತರಿಗೆ ಒಂದು ದೊಡ್ಡ ವರದಾನ ಅಂದ್ರೆ ಜೇನು ಸರ್ ಕೆಲವೊಬ್ರು ಅದನ್ನ ಆದಾಯಕ್ಕಂತೇಳಿ ಮಾಡ್ತಾರೆ ಆದಾಯಕ್ಕಂತೇ ಮಾಡೋದ್ರದ ನಮಗೇನು ಅರ್ಥ ಇಲ್ಲ ಸರ್ ಅದರ ಒಳಗೆ ನಾವು ನಮ್ಮ ಕೃಷಿ ಲಾಭಕ್ಕಾಗಿ ನಾವು ಜೇನು ಸಾಕಾಣಿಕೆ ಮಾಡ್ಕೋಬೇಕು ಈಗ ನಿಮ್ಮ ಹೊಲದಲ್ಲಿ ನೀವು ಜೇನು ಪೆಟ್ಟಿಗೆ ಎಷ್ಟು ಇಟ್ಟಿರಿ 10 ಪೆಟ್ಟಿಗೆ ಇಟ್ಟಿದ್ದೆ ಸರ್ ನಾನೀಗ ಈಗ ಸದ್ಯ ಜೇನು ಪೆಟ್ಟಿಗೆ ಒಳಗಿನ ಹುಳಾನು ಎದ್ದು ಹೋಗ್ಯಾವು ಮತ್ತೆ ಎಲ್ಲಿ ಸಿಗ್ತಾವ ಅಲ್ಲಿ ಹಿಡ್ಕೊಂಬಂದು ಹಾಕ್ತೇನೆ ಸರ್ ನಾನು ಮತ್ತೆ ಈಗ ಒಂದನ ಎರಡು ಇಷ್ಟ ಉಳಿದವ್ರಿ ಈಶ್ವರಪ್ಪ ತಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ ಸಮಗ್ರ ಕೃಷಿಯಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ ತರಕಾರಿ ಇಲ್ಲಿಂದ ಹಿಡಿದು ಕೆಲವೊಂದು ಅಂದ್ರೆ ನಾವು ಹೊರಗೆ ಲವಣಿ ಹಿಡಿದ ಹೊಲಕ್ಕೆ ಮಾತ್ರ ಸಮಗ್ರ ಕೃಷಿ ಮಾಡ್ತೀವ್ರಿ ನಾವು ನಮ್ಮ ಸ್ವಂತ ಹೊಲಕ್ಕೆ ಮಾತ್ರ ಮಾಡಂಗಿಲ್ಲ ನಾವು ಸ್ವಂತ ಹೊಲಕ್ಕೆ ಯಾಕೆ ಮಾಡಂಗಿಲ್ಲ ಅಂದ್ರೆ ನಮ್ಮದು ಹೊಲ ನಾವು ಕಾಕೋಬೇಕು ಅನ್ನೋದಕ್ಕೆ ಮಾಡ್ತೀವಿ ಅಷ್ಟೇ ಯಾಕಂದ್ರೆ ಲವಣಿ ತೆಗಿಬೇಕಲ್ಲ ಸರ್ ಅದ್ರಾಗ ಹಂಗತ್ತೆ ಆದ್ರೆ ಅತಿವೃಷ್ಟಿ ಮೊದಲಿನಂಗೆ ಏನು ಮಾಡೋದಿಲ್ಲ ಸರ್ ನಾನು ಯಾಕಂದ್ರೆ ನಾನು 2006-07 ಒಬ್ಬರು ಕ್ರಾಂತಿ ಕಿರಣ್ ಡಾಕ್ಟರ್ ಅಂತೇಳಿ ಹೋಗಿದ್ದೆ ನಾನು ನಿಜವಾಗಿ ಅವರು ನನ್ನ ದಿಕ್ಕು ಬದಲಿ ಮಾಡಿದಾರ ಅಂತೂ ಅನ್ಬೋದು ಕ್ರಾಂತಿ ಕಿರಣ್ ಡಾಕ್ಟರ್ ನನ್ನ ಪ್ರಶ್ನೆ ಹಾಕಿದ್ರು ಅವರು ಹಳ್ಳಿ ಒಳಗಿನ ಜನ ಜಾಸ್ತಿ ದವಾಖಾನಿಗೆ ಬರೋಂಗಿಲ್ಲ ಶಾರದಾರನಷ್ಟೇ ಬರ್ತಾರೆ ಈಶ್ವರ ಯಾಕೆ ಬರ್ತಾರೆ ಒಂದ್ ನಿಮಿಷ ಸುಮ್ಮನೆ ಹಂಗ ವಿಚಾರ ಮಾಡಿದೆ ಸರ್ ನಾನು ವಿಚಾರ ಮಾಡಿ ಅವರಿಗೆ ಕ್ಲಿಯರ್ ಹೇಳಿದೆ ನಾ ಅವ ಎಣ್ಣೆ ಹೊಡೆದಿದ್ದು ಗೊತ್ತಿರ್ತೈತಿ ಅವ ಕೆಮಿಕಲ್ ಹಾಕಿದ್ದು ಗೊತ್ತಿರ್ತೈತಿ ರಾಸಾಯನಿಕ ಎಲ್ಲ ಬಳಸಿದ್ದು ಗೊತ್ತಿರ್ತೈತಿ ಬಳಸಲಾರದದ್ದು ಅವ್ ಗೊತ್ತಿರ್ತೈತಿ ಅದನ್ನ ಅವ್ ತಿಂತಾನ ಬೆಳೆದಿದ್ದನ್ನು ಹೋಗಿ ತಂದು ಮಾರ್ಕೆಟಿಗೆ ಕೊಡ್ತೀವಿ ಯಾಕಂದ್ರೆ ನಾನೇ ಮಾಡಿದ್ದ ಅಂದ್ರೆ ಸ್ವತಃ ನಾ ಮಾಡಿದ್ದ ಅನುಭವನ ಹೇಳುದು ಸರ್ ನಾನು ಅವಾಗ ಸಿಮಿಷಿಡಾನ್ ಎಣ್ಣೆ ನೋಕ್ರಾನ ಮನೋಕ್ರೋಟೋಪಾಸ್ ಇವೆಲ್ಲ ಹೈ ಡೋಸ್ ಎಣ್ಣೆ ಸರ್ ಇವು ನಾ ಅವಾಗ 6-7 ಮೊದ್ಲಿಂದ ಹೇಳತ್ತೇನೆ ಸರ್ ನನಗೆ ಏನ್ ಮಾಡ್ತಿದ್ದೆ ನಂದು ತರಕಾರಿ ಮಾರ್ಕೆಟ್ ಹೋದ್ರೆ ಹಾ ಹಾ ಅಂತ ಎಲ್ಲಾರು ತಗೊಂಡ್ಬಿಡ್ಬೇಕು ಎಲ್ಲಾರು ಹಿಂಗೆ ತಗೊಂಡಾರ ನನ್ನ ತರಕಾರಿ ಬಂದು ತೊಗೊಂತಿದ್ರಲ್ಲ, ನಾವು ಮತ್ತಿಷ್ಟು ಎಣ್ಣೆ ರಾಸಾಯನಿಕ ಜಾಸ್ತಿ ಹಾಕಾಗತ್ತಿದ್ದೆ ನಾನು ಅವಾಗ. ಹಾಗೆ ನನ್ನ ತಪ್ಪಲ ನೋಡಿ ಇಷ್ಟಿಷ್ಟು ಆಗಲ್ಲ, ಎಲ್ಲಿ ಕರವಾಗ ಮಲಮಲ ಅನ್ಬೇಕು ಆ ಥರ ಬೆಳೀತಿದ್ದೆ. ಇವ್ರು ಡಾಕ್ಟರ್ ಏನು ಕೇಳಿದ್ರಲ್ಲ ಸರ್ ನನಗೆ ದೊಡ್ಡ ಶಾಕ್ ಆಗ್ಬಿಡ್ತದ ಅವಾಗ. ಹೇಳಿದೆ ನಾನು ಅವ್ರಿಗೆ, ಇಲ್ಲ ಸರ್ ನಾನು ಹಿಂಗೆಲ್ಲ ಮಾಡೇನಿ, ಇವತ್ತು ಮುಂಜಾನೆ ಎಣ್ಣೆ ಹೊಡಿತೇನೆ, ಇಂಡೋ ಸ್ವಲ್ಪ ಎಣ್ಣೆ ಭಾಳ ಕೆಟ್ಟ ಹಣ್ಣು. ಅದನ್ನು ಹೊಡೆದ್ರೆ ನಾನು ಸಂಜೆ ಮುಂದೆ ಮತ್ತೆ ಅದನ್ನು ಕಿತ್ತು ಸೀಡ್ ಕಟ್ಟಿ ಮಾರ್ಕೆಟ್ ಕಳಿಸ್ತೇನೆ ನಾನು. ಮತ್ತೆ ಇದು ಅನ್ಯಾಯ ಅಲ್ಲ ಅಂತಂದ್ರೆ, ಸರ್ ನೀವು ಹೇಳಿದಾಗ ಈಗ ವಿಚಾರ ಮಾಡತ್ತೇನೆ ಅಂತ ಹೇಳಿದೆ ನಾನು. ಯಾಕಂದ್ರೆ ಅನ್ಯಾಯ ಅಂದ್ರೆ ನನಗೆ ಅದು ಗೊತ್ತಿದ್ದಿಲ್ಲ. ನನ್ನ ತರಕಾರಿ ಚಲೋ ಇರಬೇಕು, ಮಾರ್ಕೆಟ್ದಾಗ ದೌಡ್ ಖಾಲಿ ಆಗ್ಬೇಕು, ಇಷ್ಟ ನನ್ನ ತಲೆಯಾಗಿದ್ದಿದ್ದು ಅವಾಗ. ಈಗ ನೀವು ಹೇಳಿದ್ರಲ್ಲ ವಿಚಾರ ಮಾಡ್ತೇನೆ ಅಂದ ಅಲ್ಲಿಗೇನ ಅದನ್ನ ರಸಾಯನ ಗೊಬ್ಬರ ಪೂರ ಕಮ್ಮಿ ಮಾಡ್ಕೊಂತ ಮಾಡ್ಕೊಂತ ರಸಾಯನ ಪೂರ ತೆಗೆದು ಹೋದ್ಬಿಟ್ಟೆ. ಪರಿಸರನ ಹಾಳು ಮಾಡ್ತೈತೆ, ಎಲ್ಲ ಹಾಳು ಮಾಡ್ತೈತೆ ಸರ್. ಅದು ಸಿಟಿನಾರ್ ಪಾಪ ಅವ್ರ ಹೊಟ್ಟೆ ನೋವು ಬರ್ತಾವು, ಹೊಟ್ಟೆ ಗ್ಯಾಸ್ ಬರ್ತೈತಿ, ಅವಕ್ಕೆ ಏನೇನೋ ಆಗೋದ ಕಾರಣ ನಾವು ಹೊಡಿಯೋದು ಎಣ್ಣಿಲಿಂದ. ಅಲ್ಲಿಂದ ಎಣ್ಣೆ ಬಿಟ್ವಿ ಬಿಟ್ಬಿಟ್ಲ ನಾ ಅವಾಗ ನಾ ಎಲ್ಲರಿಗೆ ಹೇಳಾಕತ್ತಿದ್ದೆ. ಒಂದು ಯೂನಿವರ್ಸಿಟಿ ಒಳಗೆ ಒಂದು ಇದನ್ನ ರೈತರ ಸಂವಾದ ಕಾರ್ಯಕ್ರಮಕ್ಕೆ ಹೋದ ಬಂದಾಗ ಎಲ್ಲ ಆದ ಅನುಭವ ಅಲ್ಲಿ ಹೇಳಿದ್ದೆ ನಾನು. ಬಹಳ ಒಳ್ಳೆ ಕೆಲಸ ಮಾಡ್ರಿ, ಜನಗಳ ಆರೋಗ್ಯವನ್ನು ಕಾಪಾಡುವಲ್ಲಿ ತಾವು ಮತ್ತೆ ಗಮನ ಹರಿಸಿದ್ರಿ. ಹೌದು ಸರ್. ತಾವು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಿ, ಅದರಲ್ಲಿ ಜೈವಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀರಿ, ಬಹಳ ಸಂತೋಷ. ಮತ್ತೆ ಈ ಹುಳಿ ಮಜ್ಜಿಗೆ ಈ ತರದ್ದು ಔಷಧಿಗಳನ್ನು ಸಾವಯವದಲ್ಲಿ ಬಳಸ್ತಾರ ಸರ್? ನಾವು ಹೊಡೆಯೋದು ನೀಮಾಸ್ತ್ರ, ಅಂದ್ರೆ ಬೇವಿನ ಎಲ್ಲಿ ಹರ್ಕೊಂಡು ಬಂದು ಅದನ್ನು ಕುದಿಸಿ ಅದ್ರ ಕಷಾಯ ಮಾಡಿ ಅದನ್ನ ನೀರು ಹೊಡೆಯೋದು. ಅದರಲ್ಲಿಂದ ನಾವು ಎಷ್ಟೋ ಹುಳ ಶೀರ್ ಇರ್ಬೋದು ಕೀಡಿ ಇರ್ಬೋದು ಎಷ್ಟೋ ಕಂಟ್ರೋಲ್ ಮಾಡುವಂತ ಶಕ್ತಿ ಅದ್ರೊಳಗೆ ಐತ್ರಿ. ನಾವು ನಾಳೆ ಹಿಡಿತೀವಿ ಅಂದ್ರೆ ಇವತ್ತಂತ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ನಮ್ಮ ಹುಲದೊಳಗೆ ಗಿಡ ಬೇವಿನ ಕಷಾಯ, ಬೇವಿನ ಕಷಾಯ ಅದನ್ನ ಹೆಂಗ್ ತಯಾರು ಮಾಡ್ತೀರಿ? ಈ ತಪ್ಪಲ ಹರ್ಕೊಳ್ಳಿ ಸರ್, ಹರ್ಕೊಂಡು ಬಡವಣ ಒಂದು ನೀರು ಕುದಿಯಾಕಿಟ್ಟು ತಪ್ಪಲ ಕುದಿಸಿ ಅದನ್ನೆಲ್ಲ ಹಿಂಡಿ ತಕೊಂಡ್ಬಿಟ್ರೆ ಅದ ಎಣ್ಣೆ ಆಗಿ ಹೋತ್ ನಮ್ಗೆ. ಮತ್ತೇನು ಹಾಕೋದು ಸರ್? ಮತ್ತೆ ಇದು ಹುಳಿ ಮಜ್ಜಿಗೆ, ಹುಳಿ ಮಜ್ಜಿಗೆ ಅಂತೂ ಕಳೆ ಹಾಕಿರ್ತೀವಿ ಸರ್ ಮನ್ಯಾಗ. ಏನು ಉಂಡ ಉಳಿದಿರ್ತಾವಲ್ಲ ಅವನೊಂದು ಡಬ್ಬಿ ಮಾಡಿರ್ತೀವಿ, ಆ ಡಬ್ಬಿಗೆ ಹಾಕಿ ಇಟ್ಕೊತ ಇಟ್ಕೊತ ಅವ್ನ ಕಳಿ ಹಾಕೋತ ಹಂಗೆ ಬಂದ್ಬಿಟ್ಟಿರ್ತೀವಿ ನಾವು. ಬಂದು ಲಾಸ್ಟ್ಗೆ ನಮಗೆ ಯಾವಾಗ ಯೂಸ್ ಬೇಕಾಕೈತಿ ಅವಾಗ ನಾವು ಅವನ್ನ ಒಂದು ಪ್ರಮಾಣ ಇರ್ತೈತಿ, ಆ ಪ್ರಮಾಣ ಹಾಕೊಂಡು ಸಿಂಪಡಣೆ ಮಾಡಿದ ಅಂದ್ರೆ ನಮ್ಮದು ಇದ್ದ ಹುಳ ಕಂಟ್ರೋಲ್ಗೆ ಭಾಳ ಬರ್ತೈತಿ ಸರ್. ಅದು ಮತ್ತೆ ಈ ತರ ಯಾವ್ದು ಏನ್ ಮಾಡ್ತೀರಿ? ಹಣ್ಣೆಲ್ಲ ಕೊಳಿಸಿ ಅದನ್ನು ಇದು ಮಾಡ್ತೀರೇನು? ಹಾ, ಹಣ್ಣು ಕೊಳಿಸಿ ಹಣ್ಣು ಆಮೇಲೆ ಬೆಲ್ಲ ಎರಡು ಸಮ ಹಾಕಿ ಅದನ್ನು ಕಳೆ ಹಾಕಿ ಅದು ಟಾನಿಕ್ ಸರ್. ಅದು ನಮ್ಗೆ ಯಾವ ಬೆಳಿಗ್ಗೆ ಇದನ್ನ ಯೂಸ್ ಮಾಡ್ತೀವಿ? ಎಲ್ಲಾ ಬೆಳಿಗ್ಗೆನು ಹಿಡ್ತೀವಿ ಸರ್ ನಾವು. ಅಂದ್ರೆ ಅದು ಹುಳ ಹತ್ತಂಗ? ಹಾ, ತರಕಾರಿ ಮಾಯಿ ತೋಟಕ್ಕ ಆಮೇಲೆ ಇತರ ಬೆಳೆಗಳು ಏನೇನು ಇರ್ತಾವೆ ಎಲ್ಲಕ್ಕೂ ಹಿಡಿತೀವಿ ರೀ. ಅಂದ್ರೆ ಅದು ಫಲವತ್ತತೆ ಇಳುವರಿನ ಜಾಸ್ತಿ ಕೊಡ್ತದೆ, ಬಹಳ ಜಾಸ್ತಿ ಕೊಡ್ತದೆ. ಯಾಕಂದ್ರೆ ಟಾನಿಕ್ ರೀ ಅದು ಬೆಲ್ಲ. ಇದು ಹಣ್ಣಿನ ರಸ ಲಿಕ್ವಿಡ್ ಆತಂದ್ರೆ ದೊಡ್ಡ ಟಾನಿಕ್ ರೀ ಅದು. ನಾವು ಮಾರ್ಕೆಟ್ದಾಗ ಹೋಗಿ ತಂದ್ರೂ ಸಿಗಲಂತ ಟಾನಿಕ್ ಅದು. ಮತ್ತೆ ನೀವು ಈಗ ಧಾರವಾಡ ಹಾವೇರಿ ಗದಗದ ಸಾವಯವ ಕೃಷಿ ಫೆಡರೇಷನ್ ಸಂಸ್ಥೆ ಉಪಾಧ್ಯಕ್ಷರಾಗಿರಿ. ಹ್ಞೂ ಸರ್. ರೈತರಿಗೆ ಅನುಕೂಲ ಆಗಂಗೆ ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ರಿ ಇದರಿಂದ? ಈಗ ನಾವು ರೈತರಿಗೆ ಬೀಜ ಕೊಡ್ತೀವಿ ಸರ್. ಯಾವ ಬೀಜ ಕೊಡ್ತೇವೆ? ನಾವು ಊದ್ಲ, ಬರ್ಗ, ಹಾರ್ಕ, ಕೊರಲ ಇಷ್ಟುದ್ರದಾಗೂ ರೈತರು ಆಯ್ಕೆ ಮಾಡೋದು ಯಾವ್ದಪ್ಪ ಅಂತಂದ್ರೆ ಕೊರಲ ಹಾಕಕ್ಕನ ಇಷ್ಟಪಡ್ತಾರೆ, ಬರಗ ಕೊರಲ. ಯಾಕೆ ಇವನ್ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಈಜಿ ಇರ್ಬೇಕು ನಮಗೆ, ರೈತರಿಗೆ ಕಟಾವು ಮಾಡೋಕ್ಕೂ ಈಜಿ ಇರ್ಬೇಕು, ಅದರದ್ದೆಲ್ಲ ಇನ್ಕಮ್ ಆಗ್ಬೇಕು ಎಲ್ಲ, ಹಿಂಗಂತ ಒಂದು ರೈತರು ವಿಚಾರ ಮಾಡ್ತಾರೆ. ಹಿಂಗಾಗಿ ಕೊರಲ ಬೀಜನ ಜಾಸ್ತಿ ತಗೊಂಡು ಹಾಕ್ತಾರೆ ರೈತ ಹಾಕ್ಯಾರ. ಮರುವ ಹಿಂಗ ಒಟ್ಟು ನವಲಗುಂ ತಾಲೂಕ್ನಾಗೂ ಎಲ್ಲ ಹಾಕ್ಸೇವಿ, ಆಮೇಲೆ ಶಿಗ್ಗಾಂವ್ ತಾಲೂಕ್ನಾಗೂ ಹಾಕಿಸ್ತೀವಿ, ಹಾವೇರಿ ಜಿಲ್ಲಾದಾಗೂ ಅಲ್ಲಿನು ನಮ್ಮ ಚಂದ್ರಕಾಂತ್ ಸಂಗೂರ ಅವರು ಹಾಕಿಸ್ತಾರ, ಕಡ್ಡಿಗುಡ್ದಾಗ ಇಲ್ಲಿನೂ ಹಾಕ್ಸೈತಿ. ಒಟ್ಟು ಎಲ್ಲ ಕಡೆನೂ ಅವನ್ನ ಹಾಕಿಸಿ ರೈತರಿಗೆ ಬೀಜ ಕೊಡೋ ಮುಂದನ ಹೇಳಿ ಕೊಟ್ಬಿಡ್ತೀವಿ ಸರ್. ನಾವು ಯಾರ ಒಬ್ಬರ ರೈತರು ಈ ರೇಟ್ ಖರೀದಿ ಮಾಡ್ತಾನಪ್ಪ ಅಂತ ಹೇಳಿ ಒಬ್ಬ ವ್ಯಾಪಾರಿ ಯಾವನು ನಮ್ಗೆ ಯಾವ್ದನ್ನು ಕೊಟ್ಟಿಲ್ಲ ಇಲ್ಲಿವರೆಗೂ. ನಾವು ಹೇಳ್ಕೊಡ್ತೀವ್ರಿ ಅವ್ರಿಗೆ, ನಿಂದ ಕೊರಲ ನೋಡಪ್ಪ 4,000 ರೂಪಾಯಿ ಕ್ವಿಂಟಲ್ ನಾವು ಖರೀದಿ ಮಾಡ್ತೀವಿ, ನೀ ಹಾಕಿ ಬೆಳೆದು ಕೊಡು. ಅಲ್ಲ, ಇವಕ್ಕೆಲ್ಲ ಬೀಜೋಪಚಾರ ಮಾಡಿ ಕೊಡ್ತಿರೋ? ಬೀಜೋಪಚಾರ ಏನೂ ಇಲ್ಲ ಸರ್. ಇದಕ್ಕೆ ಸುಮ್ಮನೆ ಹೋಗೋದು ಬಿತ್ತದು, ಎಕರೆಗೆ 3 ಕೆಜಿ ಬೀಜ ಬೇಕಷ್ಟೇ. 3 ಕೆಜಿ ಕೊಟ್ವಿ ಅಂದ್ರೆ ಒಂದು ಎಕರೆ ಹೊಲ ಆರಾಮ್ಸೆ ಬಿತ್ತ ನಾವು. ಆ ಬಿತ್ತದಂದ್ರೆ ಅದಕ್ಕೇನು ಗೊಬ್ಬರ ಇಲ್ಲ, ಎಣ್ಣಿಲ್ಲ, ಅದಕ್ಕೆ ಏನೇನು ಇಲ್ಲ, ಸುಮ್ಮನೆ ಬರೀ ಬಿತ್ತದು, ಒಂದು ಮೈ ಎರಡು ಮೈ ಎಡಿ ಹೊಡೆಯೋದು, ಕಟಾವು ಬಂದಾಗ ಕಟಾವು, ಕಳೆ ಇದ್ರೆ ಕಳೆ ತೆಗೆದು ಗಿಡಗಸ ಬಿಟ್ಟಿರು, ಕಳೆ ತೆಗೆದು ಹೊಟ್ಟಿ ತಿನ್ನುವಂಥದ್ದು ಬರ್ತೈತಿ. ಮತ್ತು ಅದನ್ನು ಖರೀದಿ ಮಾಡಿ ತಿಮ್ಮಪ್ಪುರದ ಒಂದು ಪ್ರೊಸೆಸಿಂಗ್ ಯೂನಿಟ್ ಐತೆ ಸರ್, ಬಾಗ್ವಾಡಿ ಮಂಜು ಅಂತೇಳಿ ಅಲ್ಲಿ ಅವ ಒಂದು ಮಿಲ್ ಹಾಕ್ಯಾನ್ರಿ. ಒಟ್ಟು ಧಾರವಾಡ ಹಾವೇರಿ ಗದಗ ಜಿಲ್ಲಾದ್ದು ಫೆಡರೇಷನ್ದ ಒಂದು ಮಿಲ್ ಐತೆ ಅಲ್ಲಿ. ಆ ಮಿಲ್ನಾಗ ಪ್ರೊಸೆಸಿಂಗ್ ಆಕೈತಿ, ಸಂಗೂರು ಹೋಗಿ ಪಾಕೆಟ್ ಆಕೈತಿ. ಪಾಕೆಟ್ ಆಗಿ ಸದ್ಯ ನಮ್ಮ ಯೂನಿವರ್ಸಿಟಿಯವರಿಗೂ ಸಹಿತ ಸಿರಿಧಾನ್ಯ ಯಾರ ಕೊಟ್ಟಾರ ಅಂದ್ರೆ ಚಂದ್ರಕಾಂತ್ ಸಂಗೂರ್ ಧಾರವಾಡ ಹಾವೇರಿ ಗದಗ ಜಿಲ್ಲಾ ಫೆಡರೇಷನ್ ದವರ ಕೊಟ್ಟಿರ್ತಾರೆ ಸರ್. ಸಿರಿಧಾನ್ಯ ಎಲ್ಲಿ ಇಲ್ಲಿಂದ ಬೆಂಗಳೂರು ಮಠನು ಕಳಿಸ್ತೀವಿ ನಾವು. ಅವ್ರೇನಾರ ಒಂದು ಮೇಳ ಇಟ್ಟರಂದ್ರೆ ಅಲ್ಲಿ ಸ್ಟಾಲ್ ಹಾಕೋದಿರ್ಲಿ, ಸ್ಟಾಲ್ಗೆ ಅದು ಎಲ್ಲ ಸ್ಟಾಲ್ನವರು ನಮ್ಮ ಕಡೆನೂ ಖರೀದಿ ಮಾಡ್ಕೊಂಡು ಓದಿರ್ತಾರೆ, ಮತ್ತೆ ಹೋಗಿ ಅವ್ರ ಲೆವೆಲ್ ಬೇರೆ ಹಚ್ಕೊಂಡು ಮಾರ್ತಾರೆ. ಒಟ್ಟು ಏನು ಮಾರಿದ್ರು ಒಟ್ಟು ಮಾರಲಿ, ಜನ ತಿನ್ನಲಿ, ಜನರು ಒಳ್ಳೇದಾಗಲಿ, ಎಲ್ಲರೂ ಹೆಲ್ತ್ ಚಲೋ ಆಗಲಿ, ಇದೊಂದು ನಮ್ಮದು ಉದ್ದೇಶ ಸರ್. ಸಿರಿಧಾನ್ಯಕ್ಕೆ ಯಾಕೆ ನಾವು ಜಾಸ್ತಿ ಒಟ್ಟು ಕೊಟ್ಟೇವೆ ಅಂದ್ರೆ, ನಾವೇ ಸ್ವತಃ ಮಧ್ಯಾಹ್ನ ಊಟ ಮಾಡಿದ್ರೆ ಸಾಯಂಕಾಲ ಹಸು ಅನ್ನುವಂಥದ್ದು ಸಹಿತ ಬರೋಂಗಿಲ್ಲ ಸರ್. ಅಷ್ಟು ನಮ್ಮನ್ನು ಊಟದ ಕಂಟ್ರೋಲ್ ಮಾಡುವಂಥ ಶಕ್ತಿ ಸಿರಿಧಾನ್ಯಕ್ಕೆ ಇದೆ. ಈಶ್ವರ್ ಮಾಳನವರ, ತಾವು ಹೊರದೇಶಕ್ಕೂ ಸಹ ಹೋಗಿ ಬಂದಿರಿ, ಯಾವ ವಿಷಯ ಕುರಿತು ನೀವು ಹೊರದೇಶಕ್ಕೆ ಹೋಗಿದ್ರಿ, ಅಲ್ಲಿ ಏನು ಮಾಡ್ಬಂದ್ರಿ? ನಾವು ಶ್ರೀಲಂಕಾ ಹೋದಾಗ ಅಲ್ಲಿ ಹುಲ್ಲಿನ ತಳಿ ನೋಡಕಂತೇಳಿ ಶ್ರೀಲಂಕಾ ಹೋದ್ವಿ ರೀ. ಒಂದು ಡೈರಿ, ಅಲ್ಲಿ ದನಗಳು ಯಾವ ಟೈಪ್ ಇರ್ತಾವೋ, ಅವ್ರು ಯಾವ ಟೈಪ್ ಡೈರಿ ನಡೆಸ್ಯಾರ, ಒಂದು ಅದನ್ನ ನೋಡಿದ್ವಿ. ಯಾರು ಕಳಿಸ್ಕೊಟ್ಟಿದ್ರು ನಿಮಗೆ? ಚೇಂಬರ್ ಆಫ್ ಕಾಮರ್ಸ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್. ನಾವು ಚೇಂಬರ್ ಆಫ್ ಕಾಮರ್ಸ್ಗೆ ತೋಟಗಾರಿಕೆದ್ದು ಒಂದು ಬೌಡಿ ಮೆಂಬರ್ ಅದೇನೆ ಸರ್, ನಾ ಅಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಯಾವಾಗೂ ಇದ್ದೆ, ಈಗೂ ಅದೇನೆ. ಚೇಂಬರ್ ಆಫ್ ಕಾಮರ್ಸ್ ದಿಂದ ತಾವು ಶ್ರೀಲಂಕಾಕ್ಕೆ ಹೋಗಿರಿ? ಹಾ, ಶ್ರೀಲಂಕಾ, ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ್, ಒಟ್ಟ ನಾಲ್ಕು ದೇಶಕ್ಕೆ ಹೋದ್ವಿ ಸರ್. ನಾಲ್ಕು ದೇಶ ನೋಡಿ ಬಂದಿರಿ, ಅಲ್ಲಿ ಬೇಸಾಯ ಪದ್ಧತಿಗಳನ್ನ ಎಲ್ಲ ನೋಡ್ಕೊಂಡು ತಿಳ್ಕೊಂಡು ಇಲ್ಲಿ ಅಳವಡಿಸ್ಕೊಂಡಿರಿ? ಹೌದು ಸರ್. ಶ್ರೀಲಂಕಾ ಹೋದ್ವಿ, ಡೈರಿದ ಎಲ್ಲ ಅದ್ರದ ಮಾಹಿತಿ ತಗೊಂಡ್ವಿ. ಹುಲ್ಲು ಡೈರಿ ಎಲ್ಲ ತಳಿಗಳು ಹುಲ್ಲುನು ಅಲ್ಲಿ ರೋಡ್ ಮೇಲೆ ಬೆಳೆದಾವ ಸರ್. ಅಲ್ಲಿ ನಾವ್ ಎಲ್ಲೆಲ್ಲಿ ರೋಡ್ ಹೋಕ್ಯವಲ್ಲ, ಆ ರೋಡ್ ಮೇಲನು ಹುಲ್ಲು ಐತಿ. ಹಂಗ ಹುಲ್ಲು ದನಗಳು ಎಷ್ಟು ತಿನ್ನಬಾರದಿಲ್ಲ ಅಂತ ಅನ್ಕೊಂತ ಅಡ್ಡಾಡಿ ನಾನು ಅಲ್ಲಿ ಅದನ್ನ ನೋಡ್ಕೊಂಡ್ ಬಂದ್ವಿ. ಅಲ್ಲಿಂದ ಥೈಲ್ಯಾಂಡ್ ಹೋದ್ವಿ ಸರ್. ಥೈಲ್ಯಾಂಡ್ ಹೋದಾಗ ಅಲ್ಲಿ ಮರಗೆಣಸ್, ಮರಗೆಣಸು ಒಂದ ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ಆಮೇಲೆ ಸಾಕಷ್ಟು ಇನ್ನ ಅನೇಕ ಫುಡ್ ತಿನ್ನೋದು ತಯಾರಿ ಮಾಡೋದು ಯಾವ್ದಾರ ಅಂದ್ರೆ ಮರಗೆಣಸ್ ಅಂತೇಳಿ ಬೆಳಿತಾರೆ ಸರ್. ಅಲ್ಲಿ ಮರಗೆಣಸಿನ ಗಡ್ಡಿಲಿಂದ ಇಷ್ಟೆಲ್ಲ ತಯಾರಿಕೆದ್ವಿ. ಇದು ಮರಗೆಣಸಲಿಂದ ಬೆಣ್ಣೆ ತಯಾರು ಮಾಡ್ಕೊಂತಾರೆ ಸರ್ ಅವ್ರು. ಅಲ್ಲಿಂದ ಒಂದು ಮರಗೆಣಸದ ತುಕಡಿ ತಂದಿದ್ದೆ ಸರ್ ನಾನು. ಗಾಮನಿಟ್ಟೆ ಹಾಕಿ ಬೆಳೆಸಿದೆ, ಬಹಳ ಸಂಖ್ಯೆ ಅದು. ಒಂದು ಗಿಡ ಬೆಳಿತಿ, ಅದರದ್ದು ತುಕಡಿ ಬೇಕಾದಷ್ಟು ಕಟ್ ಮಾಡಿ ಹಚ್ಚಬಹುದಲ್ಲ ಸರ್, ಜಾಸ್ತಿನ ಮಾಡ್ಕೊಂಡೆ ಅದನ್ನು. ಈಶ್ವರ ಮಾಳನ್ನವರೇ, ಹೊರದೇಶಕ್ಕೆ ಹೋಗಿ ಬಂದು ಅಲ್ಲಿಯ ತಳಿಗಳ ಬಗ್ಗೆ ಅಭ್ಯಾಸ ಮಾಡಿ ಅಲ್ಲಿರ್ತಕ್ಕಂತಹ ಬೆಳೆಗಳು ಮತ್ತೆ ಕೃಷಿಯಲ್ಲಿ ಏನನ್ನ ಅಭಿವೃದ್ಧಿ ಪಡಿಸಬಹುದು ಅನ್ನೋದನ್ನ ತಾವು ತಿಳ್ಕೊಂಡು ಬಂದು ಇಲ್ಲಿ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರಿ, ಬಹಳ ಸಂತೋಷ. ನಿಮಗೆ ಈ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿಯಿಂದ ರಾಜ್ಯದಲ್ಲಿ ಯಾವ್ಯಾವ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ತಮಗೆ? ನಮಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಅಂತ ಒಂದು ಕೊಟ್ಟಾರ, ಕೃಷಿ ಪಂಡಿತ ಅಂತ ಒಂದು ಪ್ರಶಸ್ತಿ ಕೊಟ್ಟಾರ ಸರ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಕೊಟ್ಟಾರ. ಬಹಳ ಸಂತೋಷ ರೀ. ನಮ್ಮ ರೈತ ಬಾಂಧವರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಿ ತಮ್ಮ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿಯ ಬಗ್ಗೆ? ನಮ್ಮ ರೈತರು ನಿಜವಾಗಿಯೂ ಕೈನೂ ಸುಟ್ಟುಕೊಳ್ಳಕತ್ತಾರ, ಮೈನೂ ಸುಟ್ಟುಕೊಳ್ಳಕತ್ತಾರ. ಈಗ ಅದು ಆಗಬಾರದು ಅಂತ ಏನಾರು ನಮ್ಮ ರೈತರು ಅಂದ್ರೆ, ಎಲ್ಲರೂ ಸಾವಯವ ಕೃಷಿಗೆ ಬರಬೇಕು, ಸಿರಿಧಾನ್ಯನ ಬೆಳಿಬೇಕು. ಸಿರಿಧಾನ್ಯನ ಯಾಕೆ ಬೆಳಿಬೇಕಂದ್ರೆ ನಮ್ಮ ದನಗಳು ಉಳಿತಾವ್ರಿ. ಫಸ್ಟ್ ಸಿರಿಧಾನ್ಯ ಬೆಳೆದು ನಾವು ಮಾಡಿಕೊಂಡ್ರೆ ನಮ್ಮ ಕೃಷಿ ಮಾಡಕ್ ಬಹಳ ಸರಳ ದಾರಿ ಸರ್. ಅದು ಈ ಸಿರಿಧಾನ್ಯದೊಳಗೆ ಮಾತ್ರ ನಮ್ಮ 100,000 ರೂಪಾಯಿ ಅಂದ್ರೆ 100,000 ರೂಪಾಯಿ ನಮ್ಗೆ ಆರಾಮ್ ಶೇರ್ ಮನೆಗೆ ಬಂದು ಮುಡ್ತದೆ. ಯಾಕೆ ಖರ್ಚು ಇರೋದಿಲ್ಲ ನಮ್ದು, ಭಾಳ ಅಂದ್ರೆ ಕಟಾವ್ ಖರ್ಚು ಅದಕ್ಕೂ ಐತಿ ಇದಕ್ಕೂ ಐತಿ, ಅದಕ್ಕೆ ಎಣ್ಣಿಲ್ಲ, ಆಳಿನ ಖರ್ಚಿಲ್ಲ, ಏನಿಲ್ಲ, ಸುಮ್ಮನೆ ಆರಾಮ್ ಬಂದ್ಬಿಡ್ತೈತಿ. ಹಿಂಗಾಗಿ ಎಲ್ಲ ರೈತರು ಸಿರಿಧಾನ್ಯಕ್ಕೆ ಬಂದ್ರೆ ಬಹಳ ಒಳ್ಳೇದು. ಈಶ್ವರ್ ಮಾಳನ್ನವರೇ, ನಮ್ಮ ರೈತ ಬಾಂಧವರಿಗೆ ನಿಮ್ಮನ್ನ ಸಂಪರ್ಕಿಸಿ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಬೇಕಂದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಒಂದ್ಸಲ ಹೇಳ್ಬಿಡ್ರಲ್ಲ. ನನ್ನ ಫೋನ್ ನಂಬರು 9954124. ತುಂಬಾ ಸಂತೋಷ ಈಶ್ವರ್ ಮಾಳಣ್ಣವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿಯ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಕುರಿತು ಹುಬ್ಬಳ್ಳಿ ತಾಲೂಕು ಗಾಮನಗಟ್ಟಿ ಗ್ರಾಮದ ಈಶ್ವರಪ್ಪ ಬಸಪ್ಪ ಮಾಳಣ್ಣವರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕುಮಾರ್ ಅಗಡಿ. ಈಗ ಕೇಳಿ ಬೀಳಗಿ ತಾಲೂಕಿನ ದುಂಡಪ್ಪ ಭೀಮಪ್ಪ ಬಡಿಗೇರ್ ಹಾಗೂ ಮೇಳದವರಿಂದ ಸಂಪ್ರದಾಯ ವಾದನ. Thank you. ಹ್ಮ್.